ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802521 5253, 2521 5253. ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಭತ್ತದ ಕೃಷಿ ಸಂಸ್ಕೃತಿ, ಈ ವಿಚಾರದ ಕುರಿತು ಬೆಳ್ತಂಗಡಿಯ ಬಿಕೆ ಪರಮೇಶ್ವರ ರಾವ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಬಿಕೆ ಪರಮೇಶ್ವರ ರಾವ್ ಅವರೇ, ನಮಸ್ಕಾರ. ನಮಸ್ಕಾರ. ಇತ್ತೀಚಿನ ವರ್ಷಗಳಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ನೋಡಿದರೆ ಭತ್ತ ಬೆಳೆಯುವಂತಹ ಪ್ರದೇಶದ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಕಾರಣಗಳು ಕೂಡ ಹಲವಾರು ಹೇಳೋದಿದೆ. ಕಾಡು ಪ್ರಾಣಿಗಳ ಹಾವಳಿ ಇರಬಹುದು, ಅಥವಾ ಭತ್ತದ ಕೃಷಿ ಲಾಭದಾಯಕ ಅಲ್ಲ ಎನ್ನುವಂಥದ್ದಿರ್ಬೋದು, ಅಥವಾ ಭತ್ತ ಬೆಳೆಯುವಂತಹ ಪ್ರದೇಶ ಬೇರೆ ಬೆಳೆಗಳಿಗೆ ಪರಿವರ್ತನೆ ಆಗಿರುವಂಥದ್ದು, ಬೇರೆ ಉದ್ದೇಶಕ್ಕೆ ಬಳಕೆ ಆಗ್ತಾ ಇರುವಂಥದ್ದು, ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದರೆ ಭತ್ತದ ಕೃಷಿ ಮತ್ತು ನಮ್ಮ ಸಂಸ್ಕೃತಿ ಇವುಗಳಿಗೆ ಯಾವ ರೀತಿಯ ಒಂದು ಕೊಂಡಿ ಇದೆ, ಯಾವ ರೀತಿಯ ಒಂದು ಸಂಬಂಧ ಇದೆ? ಮುಖ್ಯವಾಗಿ ಭತ್ತದ ಕೃಷಿ ಹೇಳಿದರೆ ಒಂದು ಸಮಗ್ರ ಒಂದು ಕೃಷಿ ಪದ್ಧತಿ, ಜೊತೆಗೆ ಅದು ಜೀವನ ಪದ್ಧತಿ ಕೂಡ ಹೌದು. ಈ ಭತ್ತದ ಕೃಷಿ ಅಂತ ಹೇಳಿದರೆ ನೆಲ, ಜಲ, ಆಹಾರ, ಆರೋಗ್ಯ, ಈ ನಾಲ್ಕು ಮುಖ್ಯ ವಿಷಯಗಳನ್ನು ತನ್ನಂತಾನು ಬೆಸೆದುಕೊಂಡಿರುವಂತಹ ಒಂದು ವರ್ಷವಿಡೀ ಕೆಲಸ ಇರುವ, ವರ್ಷವಿಡೀ ಚಟುವಟಿಕೆಯಿಂದ ಕೂಡಿರುವಂತಹ ಒಂದು ಜೀವನ ಪದ್ಧತಿ. ನಮಗೆ ಅನ್ನಿಸಿದಾಗೆ ಹೇಳೋದಂತಾಗಿದ್ದರೆ ನೆಲ ಅಂದರೆ ಭತ್ತದ ಗದ್ದೆ ಎಷ್ಟೋ ವರ್ಷಗಳಿಂದ ಉಳುಮೆಯನ್ನು ಮಾಡಿಕೊಂಡು ಆ ಕಟ್ಟ ಹುಣಿಗಳ ಮಧ್ಯದ ಒಂದು 6 ಇಂಚಿಂದ 8 ಇಂಚಿನ ಮಣ್ಣು ತನ್ನಷ್ಟಕ್ಕೆ ತಾನೇ ಅಭಿವೃದ್ಧಿ ಪಡ್ಕೊಂಡು ಎಷ್ಟೋ ಜೀವಿಗಳಿಗೆ, ಅದರ ಜೊತೆಗೆ ಮನುಷ್ಯರಿಗೆ, ಪಶುಗಳಿಗೆ, ಇವುಗಳಿಗೂ ಕೂಡ ಒಂದು ಜೀವನಾಧಾರವಾದ ಒಂದು ಪ್ರದೇಶವಾಗಿ ಅಭಿವೃದ್ಧಿ ಹೊಂದಿರುವಂಥದ್ದು. ಈ ಗದ್ದೆ ಅಥವಾ ಗದ್ದೆಯ ಒಂದು ಪ್ರದೇಶ, ಇದು ಇಷ್ಟು ವಸ್ತುಗಳಿಗೆ ಅಥವಾ ಇಷ್ಟು ವ್ಯವಸ್ಥೆಗಳಿಗೆ ಕೊಂಡಿಯಾದ್ದಲ್ಲದೆ ಮುಖ್ಯವಾದ ನೀರು, ಇದರ ಒಂದು ಸಂರಕ್ಷಣೆ, ಇದರ ಒಂದು ನಿರಂತರ ಹರಿಯುವಿಕೆಯ ಚಟುವಟಿಕೆ ಮತ್ತು ಅದರಲ್ಲಿ ಪರಿಶುದ್ಧತೆಯನ್ನು ಕಾಣಲಿಕ್ಕೆ, ಅದಕ್ಕೂ ಇದೊಂದು ಫಿಲ್ಟರ್ ಆಗಿ ಬಳಕೆ ಆಗ್ತಾ ಇದೆ. ಮೂರನೇ ಮುಖ್ಯ ವಿಷಯ ಹೇಳೋದಂತಾಗಿದ್ದರೆ ಆಹಾರದ ವಿಷಯ ನಮಗೆ ಬೇಕಾಗಿರೋದು. ಅದರಲ್ಲಿಯೂ ಮುಖ್ಯವಾಗಿ ನಮಗೆ ಬೇಕಾದಂಥ ನಾವು ತಿನ್ನುವಂತಹ ಅಕ್ಕಿ ಅಥವಾ ಅಕ್ಕಿಯಿಂದ ಮಾಡುತ್ತಿರುವಂತಹ ಎಲ್ಲ ಉಪ ಉತ್ಪನ್ನಗಳು, ಜೊತೆಗೆ ನಮ್ಮ ಜೊತೆ ಕೈ ಜೋಡಿಸಿಕೊಂಡು ಕಾಲು ಜೋಡಿಸಿಕೊಂಡು ನಮ್ಮನ್ನು ಅಭಿವೃದ್ಧಿಪಡಿಸುವಂತಹ ಪಶುಗಳಿಗೆ ಸಿಗುವಂತಹ ಬಹುಲ್ಲು ತೌಡು ಇತ್ಯಾದಿ ಆಹಾರಗಳು ಕೂಡ ಈ ಗದ್ದೆಯಿಂದ ಬರ್ತಾಯಿದೆ. ಇನ್ನು ಇದರೆಲ್ಲರ ಜೊತೆಗೆ ಗದ್ದೆಯ ಅಂಚಿನಲ್ಲಿ ಬೆಳೆಯುತ್ತಿರುವ ಅಥವಾ ಗದ್ದೆಯಲ್ಲಿ ಬೆಳೆಯುತ್ತಿರುವಂತಹ ಹಲವಾರು ಮದ್ದಿನ ಗಿಡಗಳು, ನಮ್ಮ ಆರೋಗ್ಯಕ್ಕೆ ಬೇಕಾಗುವಂತಹ ಚಿಗುರುಗಳು, ಕಷಾಯಗಳು ಅಥವಾ ಹಣ್ಣು ಹಂಪಲುಗಳ ಒಂದು ವಿಚಾರಗಳು, ಸಣ್ಣ ಕಾಯಿಗಳಿರ್ಬೋದು, ಇದೆಲ್ಲವೂ ಈ ಗದ್ದೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮತ್ತು ಗದ್ದೆಯಲ್ಲಿ ನಿರಂತರವಾಗಿ ನಮಗೆ ಸಿಗ್ತಾ ಬರ್ತಾ ಉಂಟು. ಆದ್ದರಿಂದ ಈ ಒಂದು ಭತ್ತದ ಕೃಷಿ ಅಂತ ಹೇಳುವಂಥದ್ದು ಒಂದು ಜೀವನ ಪದ್ಧತಿ, ಜೊತೆಗೆ ಎಷ್ಟೋ ವರ್ಷಗಳಿಂದ ಅದು ತನ್ನನ್ನು ತಾನು ತೊಡಗಿಸಿಕೊಂಡು ಇಡೀ ಸಮುದಾಯವನ್ನು ಸಹ ಅದರಲ್ಲಿ ನಿರಂತರವಾಗಿ ಪ್ರತಿ ವರ್ಷ, ನೀವು ಅದಕ್ಕೆ ವರ್ಷಕ್ಕೆ ಕಾಲ ಅಂತ ಇಲ್ಲ, ಪಗ್ಗು ಬಂದರೆ ಸುಗ್ಗಿ ಬರ್ತದೆ, ಪುನಃ ಪಗ್ಗು ಬರ್ತದೆ, ಸಂಕ್ರಮಣಗಳು ಬರ್ತದೆ, ಅಮಾವಾಸ್ಯ ಹುಣ್ಣಿಮೆಗಳು ಬರ್ತದೆ, ಈ ಎಲ್ಲ ನಿರಂತರವಾಗಿ ತನ್ನ ಕೆಲಸಗಳನ್ನು ವಿವಿಧ ರೂಪದಲ್ಲಿ ಮಾಡ್ತಾ ಬರ್ತಿರುವಂತಹ ಒಂದು ಸಮಗ್ರ ಒಂದು ಪದ್ಧತಿ, ಹೇಗೆ ಒಂದು ಧರ್ಮ ಅಂತ ಹೇಳ್ತೇವೋ ಅದೇ ಥರ ಈ ಭತ್ತದ ಕೃಷಿ ಒಂದು ಸಂಸ್ಕೃತಿಯಾಗಿ ಬೆಳೆದುಕೊಂಡು ಬಂದಿದೆ. ನೆಲ, ಜಲ, ಆಹಾರ ಮತ್ತು ಆರೋಗ್ಯ, ಈ ನಾಲ್ಕು ಆಯಾಮಗಳನ್ನು ಭತ್ತದ ಒಂದು ಕೃಷಿ ಸಂಸ್ಕೃತಿ ಒಳಗೊಂಡಿದೆ ಅಂತ ಹೇಳಿದಿರಿ. ಹೌದು. ನೆಲ ಜಲವನ್ನು ಸ್ವಲ್ಪ ವಿಸ್ತಾರವಾಗಿ ನೋಡುವ. ಈಗ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇದ್ವಿ ಮಳೆಯ ನೀರು ಇಂಗುವಂಥ ಒಂದು ಪ್ರಮಾಣ ಬಹಳಷ್ಟು ಕಡಿಮೆ ಆಗ್ತಾ ಇದೆ, ಬೇಸಿಗೆಯಲ್ಲಿ ನೀರಿಗೆ ಹಾಹಾಕಾರ ತಲೆದೋರ್ತಾ ಇದೆ ಎನ್ನುವಂಥ ಒಂದು ವಿಚಾರ. ಜಲವನ್ನು ಇಂಗುವ ಕ್ರಮವನ್ನು ಮಾಡುವಲ್ಲಿ ಈ ಒಂದು ಭತ್ತದ ಕೃಷಿ ಅಥವಾ ಒಂದು ಭತ್ತದ ಕೃಷಿ ಸಂಸ್ಕೃತಿ ಯಾವ ರೀತಿ ನೆರವಾಗ್ತದೆ? ಆಗಲೇ ಹೇಳಿದೆ, ನೆಲ ಮತ್ತು ಜಲ ಅಂದರೆ ಇದರಲ್ಲಿ ಸಮಗ್ರತೆ ಬಂತೆ. ಯಾಕಂದರೆ ಜಲ ಹಿಡಿದುಕೊಟ್ಟುಕೊಳ್ಬೇಕಿದ್ರೆ ನೆಲ ಬೇಕೇ, ಹಾಗೆಯೇ ನೆಲದಲ್ಲಿ ಏನಾದರೂ ಬೆಳಿಬೇಕಿದ್ರೆ ಜಲದ ಅಂಶ ಇರಲೇಬೇಕು. ಈ ಗದ್ದೆ ಅಂತ ಹೇಳುವಂಥದ್ದು ಒಂದು ಕಟ್ಟ ಹುಣಿಗಳಿಂದ ನಿರ್ವಹಣ ಆಗಿರುವಂತಹ ಅತ್ಯಂತ ಸರಳವಾದ ಒಂದು ಜಲ ಕೊಯ್ಲಿನ ವಿಧಾನ. ಈ ಜಲ ಕೊಯ್ಲು ಹೇಗೆಲ್ಲ ಹಾಕೋದು ಅಂತ ಹೇಳಿದರೆ, ಮಳೆಯಲ್ಲಿ ಮಳೆ ನೀರು, ಇಡೀ ವರ್ಷದ ಎಲ್ಲ ಮಳೆ ಈ ಕಟ್ಟಪುಣಿಯ ಒಳಗಡೆ ಆ ಗದ್ದೆಯಲ್ಲಿ ಬಿದ್ದು ಅದು ಕೊಳಚೆಯಾಗಿ ಹೋಗುವುದಿಲ್ಲ, ಅದು ಶುದ್ಧತೆ ಪರಿಶುದ್ಧತೆ ಪಡ್ಕೊಂಡು ಮುಂದಿನ ಹಾದಿಯನ್ನು ಸವಿಸ್ತಾ ಇರ್ತದೆ. ವರ್ಷಪೂರ್ತಿಯ ಮಳೆ ಜೊತೆಗೆ ಹೆಚ್ಚುವರಿ ಹರಿದಿರುವಂತಹ ನೀರಿನ ಏನು ತೋಡುಗಳಲ್ಲಿ ಬಾಕಿದಲ್ಲಿ ಬರುವಂಥ ಆ ನೀರು, ಅದಲ್ಲದೆ ಈ ಚಳಿಗಾಲದಲ್ಲಿ ಬೀಳುತ್ತಿರುವಂತಹ ಇಬ್ಬನಿ, ಇದೆಲ್ಲವನ್ನು ಅದು ತನ್ನನ್ನು ತಾನು ಅದನ್ನು ನೀರಾಗಿ ಪರಿವರ್ತಿಸಿಕೊಂಡು ತನ್ನ ಮೇಲ್ಮೈ ಜಲಕ್ಕೆ, ಅಂತರ್ಜಲಕ್ಕೆ, ಕೆರೆ ಬಾವಿಗಳು ಹಾಗೆಯೇ ಎಲ್ಲ ಹತ್ತಿರದ ಸಣ್ಣ ಸಣ್ಣ ತೋಡುಗಳಿಗೆ ನೀರನ್ನು ನಿರಂತರವಾಗಿ ಪೂರೈಸಿಕೊಂಡು ಬರ್ತಾ ಇತ್ತು. ಇವತ್ತು ಕರಾವಳಿ ಪ್ರದೇಶದಲ್ಲೂ ನೀರಿನ ಕೊರತೆ ಆಗಲಿಕ್ಕೆ ಮುಖ್ಯ ಕಾರಣ ಭತ್ತದ ಗದ್ದೆ ನಾಶ ಆಗ್ತಾ ಇರುವಂಥದ್ದು. ಭತ್ತದ ಗದ್ದೆಯಲ್ಲಿ ಬೆಳೆ ಬೆಳೆಯದೇ ಇರೋದು ಒಂದು ಕಾರಣವಾದರೆ, ಎರಡನೇದು ಭತ್ತದ ಗದ್ದೆಗಳೇ ಕ್ಷೀಣಿಸಿ ತೋಟಗಳಾಗಿ ಪರಿವರ್ತನೆ ಆಗಿರುವುದು ಎರಡನೇ ಕಾರಣ ಆಗಿರುತ್ತದೆ. ಇದನ್ನು ನಿರಂತರವಾಗಿ ಅಧ್ಯಯನ ಮಾಡಿಕೊಂಡು ಹೋದರೆ ನಮಗೆ ಗೊತ್ತಾಗ್ತದೆ ಮೇಲಿನ ಭಾಗದಲ್ಲಿ ಎಷ್ಟು ನೀರು ಇಂಗ್ತದೋ ಅಥವಾ ಎಷ್ಟು ಸಾಧ್ಯ ಉಂಟೋ ಅಷ್ಟು ನೀರನ್ನು ನಾವು ಅಕ್ಟೋಬರ್ನಿಂದ ಡಿಸೆಂಬರು, ಜನವರಿ, ಕೆಲವು ಕಡೆಯಲ್ಲಿ ಮಾರ್ಚ್, ಏಪ್ರಿಲ್ ತನಕ ಸಹ ಗದ್ದೆಗಳಲ್ಲಿ ತುಂಬಿಸಿಟ್ಟುಕೊಳ್ತೇವೋ ಅಷ್ಟು ಅವಧಿಯ ತನಕ ಹಳ್ಳಗಳಲ್ಲಿ ನೀರು ನಿರಂತರವಾಗಿ ಹರಿತಾ ಇರ್ತದೆ. ಇದನ್ನು ನಾವು ನಮ್ಮ ಗ್ರಾಮದ ಒಂದು ಅಧ್ಯಯನದಿಂದ ಸಹ ಕಂಡುಕೊಂಡು ಬಂದಿದ್ದೇವೆ. ಇತ್ತೀಚಿನ ದಿವಸಗಳಲ್ಲಿ ಉಳಿದ ಕಡೆಯಂತೆ ನಮ್ಮ ಗ್ರಾಮದಲ್ಲೂ ಗದ್ದೆಗಳ ಒಂದು ಪ್ರದೇಶ ಕ್ಷೀಣ ಆದ್ದರಿಂದ ನೀರಿನ ಕೊರತೆ ಉಂಟಾಗಿರುವಂಥದ್ದು ಸಹ ಅದೇ ಮಟ್ಟದಲ್ಲಿ ಕಂಡುಕೊಂಡಿದ್ದೇವೆ. ಇನ್ನೊಂದು ಪ್ರಮುಖವಾದಂಥ ವಿಚಾರ ನೀವು ಪ್ರಸ್ತಾಪ ಮಾಡಿರುವಂತಹದ್ದು ನಮ್ಮ ಆಹಾರ ಮತ್ತು ಜಾನುವಾರುಗಳ ಆಹಾರವನ್ನು ಕೂಡ ಪೂರೈಸ್ತದೆ ಅಂತೇಳಿ, ಜೊತೆ ಜೊತೆಗೆ ಬರುವಂತಹದ್ದು ಆರೋಗ್ಯದ ಸಂರಕ್ಷಣೆಯು ಕೂಡ ಆಗ್ತದೆ ಅಂತೇಳಿ. ಭತ್ತದ ತಳಿಗಳಲ್ಲಿಯೂ ಕೂಡ ಸಾಕಷ್ಟು ನಮಗೆ ಆಹಾರ ಮತ್ತು ಆರೋಗ್ಯಕ್ಕೆ ಪೂರಕವಾದಂತಹ ಅಂಶಗಳಿವೆ, ಈ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಿ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ ತಳಿ ವೈವಿಧ್ಯದಲ್ಲಿ ಹಲವಾರು ಆರೋಗ್ಯದ ಮತ್ತು ಆಹಾರದ ಅಂಶಗಳನ್ನು ನಾವು ಈ ಹಿಂದೆಯೂ ಪ್ರಸ್ತಾವನೆ ಮಾಡಿದ್ದಿತ್ತು, ಜೊತೆಗೆ ಈಗಲೂ ಅದನ್ನು ನಿರಂತರ ಬಳಕೆ ಮಾಡಿದ್ದರಿಂದ ನಮಗೆ ಗೊತ್ತಾಗ್ತಾ ಇದೆ. ಅತಿಕ್ರಯ, ನವರ, ಗಂಧಸಾಲೆ, ತುಳಸಿ ಓಗ್ ಅಂತ ಹೇಳುವಂತಹ ಒಂದು ತಳಿ, ಮಣಿಪುರಿ ಇತ್ಯಾದಿ ಭತ್ತಗಳಲ್ಲಿರುವಂತಹ ಔಷಧೀಯ ಗುಣಗಳು ಜೊತೆಗೆ ಆಹಾರದ ಉತ್ಕೃಷ್ಟ ಗುಣಗಳು, ಇವುಗಳ ಒಂದು ಗುಣಲಕ್ಷಣಗಳನ್ನು ಮತ್ತು ಅದನ್ನು ಸೇವಿಸಿದಾಗುವಂತಹ ನಮಗೆ ಖುಷಿ ಜೊತೆಗೆ ಆರೋಗ್ಯದ ಸರಿಪಡಿಸುವಿಕೆ, ಇದು ಇದನ್ನು ಕಂಡುಕೊಂಡಿದ್ದೇವೆ. ಜೊತೆಯಲ್ಲಿ ಈ ಹಿಂದಿನ ನಿರಂತರವಾಗಿ ಬಂದಿರುವಂತಹ ಕೆಲವು ವೈವಿಧ್ಯಗಳಿದೆ. ರಾಜಕಾಯಿಮೆ ಅಂತಹ ಅಕ್ಕಿಗಳು, ಕಾಯಿಮೆ ಅಂತಹ ಶುದ್ಧ ಮೂಲ ಇಲ್ಲಿಯ ತಳಿಗಳ ಅಕ್ಕಿಗಳು, ಇವುಗಳು ಅಂದರೆ ದೀರ್ಘಾವಧಿ ಅಕ್ಕಿಗಳಲ್ಲಿ ಅದರಿಂದಾಗಿರುವಂತಹ ಪ್ರಭಾವ, ಅದರಿಂದ ಆರೋಗ್ಯದ ಮೇಲೆ ಆಗುವಂತಹ ಒಳ್ಳೆಯ ಅಂಶಗಳು ಇದನ್ನೆಲ್ಲ ಸಹ ನಾವು ಕಂಡುಕೊಂಡು ಬಂದಿದ್ದೇವೆ. ಮತ್ತು ಅಕ್ಕಿಯ ಉಳಿಯುವಿಕೆ ಇದರ ವಿಷಯದಲ್ಲಿ ಸಹ ಅಷ್ಟೇ ಇದು. ಅಂದರೆ ಈ ಆಹಾರದ ವಿಷಯ ತುಂಬ ದೊಡ್ಡದಾಗಿ ಅದನ್ನು ವಿಸ್ತಾರ ಮಾಡ್ಬೋದು. ಆದರೂ ಕೂಡ ಸಿಂಪಲಾಗಿ ಹೇಳುವಂತಾಗಿದ್ದರೆ ಅಕ್ಕಿ ಹೇಳಿದರೆ ಬರೀ ಒಂದು ಯಾವುದೋ ಒಂದು ಗುಣವನ್ನು ಹೊಂದಿರುವಂತಹ ಅನ್ನ ಮಾಡಿ ಗಂಜಿ ಮಾಡಿ ಮಾತ್ರ ಬೇಯಿಸುವಂತಲ್ಲ, ಅದರಲ್ಲಿಯ ಒಳ್ಳೆಯ ಸ್ವಾದ, ನಿರಂತರ ನಮ್ಮ ಹಸಿವನ್ನು ಇದು ತಣಿಸುವಂತಹ ಒಂದು ಗುಣ, ಜೊತೆಗೆ ನಮ್ಮ ಮನಸ್ಸನ್ನು ಆಹ್ಲಾದವಾಗಿ ಇಟ್ಟುಕೊಳ್ಳುವಂತಹ ಗುಣ, ಒಂದು ಉಪಸಂಯುಕ್ತಗಳನ್ನು ಅಂದರೆ ಹಲಸೋ ಅಥವಾ ಇತರ ಯಾವುದೋ ಸಂಯುಕ್ತಗಳನ್ನು ಸೇರಿಸಿ ಮಾಡುವಂತಹ ಗಟ್ಟಿ ಇರ್ಬೋದು ಅಥವಾ ಕಡುಬು ಅಥವಾ ಈ ನೂಕಡ್ಡೆ ಅಂತ ಹೇಳಿ ಸೇಮೆದಡ್ಡೆ ಅಂತ ಹೇಳ್ತಾರೆ, ಆ ಥರದ ಆ ಅಕ್ಕಿಯ ಗುಣಗಳಿರ್ಬೋದು. ಇದನ್ನೆಲ್ಲ ಸ್ವಾದ ಮಾಡಬೇಕಿದ್ರೆ ಅದರ ಆ ಒಂದು ರಚನೆ ಏನಿದೆ, ಮೂಲ ಆ ಸಿದ್ಧ ವಸ್ತು ಏನಿರ್ತದೆ ಅದಷ್ಟು ಶುದ್ಧತೆಯಲ್ಲಿದ್ದಾಗ ಆಗ್ತದೆ. ಇಲ್ಲಾದ್ರೆ ಒಂದು ಅಂಟಂಟು ತಿಂದು ಉಗುಳಬೇಕಾದಂಥ ಒಂದು ಇದರ ರೀತಿಯ ವಸ್ತುವಾಗಿ ಇರುತ್ತದೆ. ಸೊ ಆಹಾರದ ಇದರಲ್ಲಿ ಅದೇ ಥರದಲ್ಲಿ ನಮ್ಮ ಆಹಾರ ಮಾತ್ರ ಅಲ್ಲ, ಪಶುಗಳಿಗೆ ಆಹಾರ, ಹೈ ಈಲ್ಡಿಂಗ್ ವೆರೈಟಿಯ ಕೆಲವು ತಳಿಗಳ ಇದು ಅದು ಮಳೆಯಲ್ಲಿ ಸ್ವಲ್ಪ ಒದ್ದೆ ಆಗಿ ಮತ್ತೆ ರಾಶಿ ಹಾಕಿ ಇಟ್ಟರೆ ಆಹಾರವನ್ನು ನಮ್ಮ ದನಗಳು ಮುಟ್ಟುವುದೇ ಇಲ್ಲ. ಅದೇ ಮಸೂರಿ ಅಥವಾ ಕಾಯಮೆ ಅಂತ ಎಷ್ಟೇ ನೀರಿನಲ್ಲಿ ಕೊಳಚೆಯಲ್ಲಿ ಬಿದ್ದಿರಲಿ ಅಥವಾ ಹಂದಿ ಹೊರಳಾಡಿ ಮಣ್ಣು ಮೆತ್ತಿರಲಿ, ಅವುಗಳ ಒಂದು ಹುಲ್ಲನ್ನು ತುಂಬ ಇಷ್ಟದಿಂದ ಅವುಗಳು ತಿನ್ನುವಂಥದ್ದು, ಅವುಗಳ ಒಂದು ಪುಷ್ಟಿದಾಯಕ ಮಾಡುವಂಥದ್ದನ್ನು ನಾವು ಕಂಡುಕೊಂಡಿದ್ದೇವೆ. ಸೊ ಇದು ಪ್ರತಿಯೊಂದು ವಿಷಯದಲ್ಲಿ ಸಹ, ಪ್ರತಿಯೊಂದು ತಳಿಯ ವೈವಿಧ್ಯದ ವಿಷಯದಲ್ಲಿ ಸಹ ಇದನ್ನು ನಾವು ತುಂಬ ಉತ್ತಮವಾಗಿ ಗುರುತಿಸಿಕೊಂಡಿದ್ದೇವೆ. ಇದನ್ನು ಬೆಳೆಸಿಕೊಳ್ಬೇಕು, ಇನ್ನಷ್ಟು ಅಭಿವೃದ್ಧಿಪಡಿಸಿಕೊಳ್ಬೇಕು ಅಂತ ಹೇಳುವಂಥ ಇಚ್ಛೆ ನಮಗೂ ಸಹ ಇದೆ. ಇನ್ನೊಂದು ವಿಚಾರವನ್ನು ಇಲ್ಲಿ ನಾನು ಪ್ರಸ್ತಾಪ ಮಾಡಲೇಬೇಕಾಗಿರುವಂಥದ್ದು, ಸಾವಯವ ಕೃಷಿ ಇದಕ್ಕೆ ಎಷ್ಟು ಪೂರಕ ಅಂತ. ಈಗ ಈ ಒಂದು ಸಂಸ್ಕೃತಿ ಅಥವಾ ಭತ್ತದ ಕೃಷಿ ಸಂಸ್ಕೃತಿಯನ್ನು ಉಳಿಸಬೇಕಿದ್ರೆ ಸಾವಯವ ಕೃಷಿ ಯಾಕೆ ಬೇಕು? ಸಾವಯವ ಅಂತ ಹೇಳ್ಬೋದು ಅಥವಾ ಪಾರಂಪರಿಕ ಕೃಷಿ ಅಂತ ಹೇಳ್ಬೋದು. ಈ ಒಂದು ವಿಚಾರವನ್ನು ಪ್ರಸ್ತುತ ಮಾಡೋದಂತಾಗಿದ್ದರೆ, ಹಿಂದಿನ ಯಾವುದೇ ಅವಧಿಗಳಲ್ಲಿ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲವೂ ಈ ಪಾರಂಪರಿಕ ವಿಧಾನದಲ್ಲಿ ಬೆಳೀತಿರುವಂತಹ ವೈವಿಧ್ಯಗಳಾಗಿತ್ತು, ಆ ಗದ್ದೆಗಳೆಲ್ಲ ಅದೇ ಮಟ್ಟದಲ್ಲಿ ಹೋಗಿದ್ದಿತ್ತು. ನಾವು ಕೂಡ ಕಳೆದ 88 ಇಸವಿಯ ನಂತರ ಮಾಡಿದ ಅನುಭವ ನಮ್ಮದು ಏನಿದೆ ಅಂತ ಹೇಳಿದ್ರೆ, ವರ್ಷದಿಂದ ವರ್ಷಕ್ಕೆ ಈ ಗದ್ದೆಗಳು ಇಂಪ್ರೂವ್ ಆಗ್ತದೆ ನಮ್ಮ ಅರ್ಥದಲ್ಲಿ. ಇನ್ನೂ ವೈಜ್ಞಾನಿಕ ಅರ್ಥದಲ್ಲಿ ಅದು ಹೇಗೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾವು ಯಾಕೆ ಹೇಗೆ ಹೇಳ್ತಿದ್ದೇವೆ ಅಂತ ಹೇಳಿದ್ರೆ, ಆರಂಭದ ದಿವಸಗಳಲ್ಲಿ ನಮ್ಮ ಪವರ್ ಟಿಲ್ಲರಲ್ಲೇ 3 ಸಾಲು ಉಳುಮೆ ಮಾಡಿದ್ರೂ 4 ಸಾಲು ಉಳುಮೆ ಬೇಡ್ತಾ ಇತ್ತು, ಮತ್ತು ಸಂಜೆ ಒಳಗಡೆ ನಾಟಿ ಮಾಡಬೇಕಿತ್ತು. ಅಂಥದ್ರಲ್ಲಿ ಇವತ್ತಿನ ದಿವಸಗಳಲ್ಲಿ 2 ಸಾಲಿನ ಉಳುಮೆಯಲ್ಲಿ ಇವತ್ತು ಮಾಡಿದ ಗದ್ದೆ ಇನ್ನೊಂದು ವಾರ 10 ದಿವಸ ಬಿಟ್ಟರೂ ನೆಡಲಿಕ್ಕಾಗ್ತದೆ. ಮತ್ತು ಮಳೆಯ ಒಂದು ಲಕ್ಷಣ ಅಂದರೆ ವಾತಾವರಣದ ಲಕ್ಷಣ ಉತ್ತಮ ಇದ್ದರೆ ಬೆಳೆ ಉತ್ಕೃಷ್ಟವಾಗಿ ಬರುತ್ತಿರುವಂಥದ್ದನ್ನು ಕಳೆದ 2-3 ವರ್ಷಗಳ ಮಳೆಗಾಲದಲ್ಲಿ ನಾವು ಕಂಡುಕೊಂಡಿದ್ದೇವೆ. ಹಾಗೆಯೇ ಬೇಸಿಗೆಯಲ್ಲಿ ಸಹ ಒಳ್ಳೆ ಚಳಿಯ ವಾತಾವರಣ ಇದ್ದರೆ ಒಳ್ಳೆ ಬೆಳೆ ಬಂದದ್ದನ್ನು ಕಂಡುಕೊಂಡಿದ್ದೇವೆ. ಆದ್ದರಿಂದ ನಮ್ಮ ಒಂದು ಆದ್ಯತೆ ಏನಿರ್ತದೆ ಹಿಂದಿನ ಹಾಗೆಯೇ, ಫಸ್ಟಿನ ಆದ್ಯತೆ ವಾತಾವರಣಕ್ಕೆ, ಅನಂತರಕ್ಕಷ್ಟೇ ನಮ್ಮ ಈ ತಂತ್ರಗಳು ಅಥವಾ ವೈವಿಧ್ಯಗಳಿಗೆ, ಮೂರನೇದು ನಮ್ಮ ಮುಖ್ಯವಾಗಿ ಬೀಜಗಳು ಅಥವಾ ನಮ್ಮ ಪದ್ಧತಿಗಳಿಂದ ನಾವು ಮತ್ತೆ ಮಾಡುತ್ತಿರುವಂತಹ ಸಂಸ್ಕರಣೆ ಏನಿದೆ ಇದರ ಮೂಲಕ ನಾವು ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಕೊನೆಯಲ್ಲಿ ಮುಖ್ಯವಾಗಿ ಎಲ್ಲ ಇರುವಂಥದ್ದು ಸರ್ಕಾರದ ಬೆಲೆ ಅಥವಾ ಇದಕ್ಕೊಂದು ಇರುವಂತಹ ಮೌಲ್ಯ, ಇದನ್ನು ಸಹ ಕಾಪಾಡಿಕೊಂಡು ಬಂದರೆ ನಮಗೆ ಭತ್ತ ಒಂದು ಲಾಭದಾಯಕವಾಗಿ ನಾವು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಉಂಟು. ಜೊತೆಯಲ್ಲಿ ಏನು ಇದು ರಾಸಾಯನಿಕ ಸಂಯುಕ್ತಗಳು ಬೇಕೇ, ಅದು ಇಲ್ಲದೆ ಕೃಷಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಒಂದು ವರ್ಗ ಏನಿದೆ ಅದಕ್ಕೆ ಉತ್ತರಿಸಲಿಕ್ಕೆ ಸಮರ್ಥವಾಗಿ ಉತ್ತರಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇನ್ನೊಂದು ವಿಚಾರ, ಈ ಕೃಷಿಯ ಅಂದರೆ ಭತ್ತದ ಕೃಷಿಯ ಜೊತೆ ಜೊತೆಗೆ ಬರುವಂತಹ ಜನಪದ ಹಾಡುಗಳಾಗ್ಬೋದು ಅಥವಾ ಸಂಸ್ಕೃತಿಗ ಬೇರೆ ಬೇರೆ ವಿಚಾರಗಳಾಗ್ಬೋದು, ಇವುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಈ ಭತ್ತದ ಕೃಷಿ ಯಾಕೆ ಬೇಕು ಅಂತ ಆವಾಗ ಹೇಳಿದೆ. ಯಾಕಂದರೆ ಭತ್ತದ ಕೃಷಿ ಅಂತ ಹೇಳಿದರೆ ವರ್ಷ ಪೂರ್ತಿ ನಡೆಯುವಂತಹ ಒಂದು ಉದ್ಯೋಗ, ಒಂದು ಉದ್ಯಮ. ಇದನ್ನು ಉದ್ಯಮವಾಗಿ ನಾವು ಹೇಗೆ ಅನ್ನಿಸ್ಬೋದು ಅಂತ ಹೇಳಿದರೆ, ನಿರಂತರವಾಗಿ ಅದು 1 ಜನವರಿ ನಮಗೆ ನಾವು ಹೊಸ ವರ್ಷ ಅಂತ ಇದ್ದ ಹಾಗೇ, ಈ ಇದರಲ್ಲಿ ವಿಶು ಅಥವಾ ಯುಗಾದಿ ಹೊಸ ವರ್ಷವಾಗಿ ಸೃಷ್ಟಿ ಆದರೆ, ಸುಗ್ಗಿ ಬೆಳೆ ವರ್ಷದ ಅಂತ್ಯದಲ್ಲಿ ಬರುವಂತಹ ಒಂದು ಕೈಗೆ ಸಿಕ್ಕುವಂತಹ ಒಂದು ಆಹಾರದ ರೂಪವಾಗಿ ಬರ್ತದೆ. ಈ ಮಧ್ಯದ ಎಲ್ಲ ಚಟುವಟಿಕೆಗಳು ಇದೆ, ಪಗ್ಗು 18 ಅಂದರೆ ಮೇ 1ನೇ ತಾರೀಕಿಗೆ ಸೂರ್ಯ ನೆತ್ತಿ ಮೇಲೆ ಬರುವಾಗ ಅದು ಬೀಜ ಹಾಕಲಿಕ್ಕೆ ಪ್ರಶಸ್ತವಾದ ಸಮಯ, ಭತ್ತದ ಬೀಜ ಹಾಕಲಿಕ್ಕೆ ಅಂದರೆ ಸೂರ್ಯ ನೇರ ಇರುವಾಗ ರೋಗ ರುಜಿನಗಳು ಕಡಿಮೆ ಆಗ್ತದೆ ಅಂತ ಹೇಳುವಂಥ ನಂಬಿಕೆಯೊಂದಿಗೆ ಈ ಪಗ್ಗು ಪದ್ಯಣ್ಮಕ್ಕೆ ಒಂದು ಭತ್ತದ ಬೀಜ ಹಾಕುವಂಥದ್ದು, ಕೈ ಬೀಜ ಇಡುವಂಥದ್ದು, ಈ ಥರದ ಒಂದು ಪದ್ಧತಿಯನ್ನು ಈ ಹಿಂದಿನಿಂದ ಎಷ್ಟೋ ವರ್ಷಗಳಿಂದ ನಡೆಸ್ಕೊಂಡು ಬಂದಿತ್ತು. ಮತ್ತು ಅಂತಹ ಕೈ ಬೀಜ ಇಡುವಂತಹ ಒಂದು ಪದ್ಧತಿ ಕೂಡ ಅದು ಎಷ್ಟು ಹಾಸು ಹೊಸ ಆಗಿತ್ತು ಅಂತ ಹೇಳಿದ್ರೆ, ಯಾವುದೇ ಇನ್ನೊಂದು ತಳಿಯನ್ನು ಭೂಮಿಗೆ ಹಾಕುವ ಮುಂಚೆ ಇಲ್ಲಿಯ ಸ್ಥಳೀಯ ಒಂದು ಹಿಂದಿನ ತಳಿ ಕಾಯಮೆ ಅದನ್ನು ಒಂದು ಗದ್ದೆಯ ಮೂಲೆಯಲ್ಲಿ ಮಣ್ಣಿನ ಗುಪ್ಪೆ ಮಾಡಿ ಪೂಜಿಸಿ ಅಲ್ಲಿ ವೀಳ್ಯದೆಲೆ ಅಡಿಕೆ ಮತ್ತು ಊದುಬತ್ತಿ ಇಟ್ಟು ಒಂದು ಸರಳಿ ಗಿಡವನ್ನು ನಟ್ಟು 4 ಬೀಜ ಇದನ್ನು ಹಾಕಿದ ಮೇಲೇ ಉಳಿದ ಎಲ್ಲ ತಳಿಗಳನ್ನು ಭೂಮಿಗೆ ಹಾಕೋದು ಅಂತ ಹೇಳುವಂಥ ಪದ್ಧತಿ ನಮ್ಮ ಕರಾವಳಿ ನಮ್ಮ ಏರಿಯಾದಲ್ಲಿ ಬಂದಿರುವಂಥದ್ದು. ಅದೇ ಅಲ್ಲದೆ ಈ ಥರ ಮಾಡಿದಂತಹ ಒಂದು ಬೆಳೆ ಏನಿದೆ ಅದಕ್ಕೆ ಒಂದು ನಿರಂತರ ದೇವರ ಒಂದು ಕೃಪೆ ಇರ್ತದೆ, ಆಶೀರ್ವಾದ ಇರ್ತದೆ, ಸಮಯ ಸಮಯಕ್ಕೆ ಮಳೆ ಬೆಳೆಗಳು ಚೆನ್ನಾಗಿ ಬರ್ತದೆ, ರೋಗ ರುಜಿನ ಕಮ್ಮಿ ಇರ್ತದೆ ಅಂತ ಹೇಳುವಂತಹ ನಂಬಿಕೆ ಕೂಡ ಇತ್ತು. ಆ ದಿವಸ ಯಾವುದೇ ಆರ್ಥಿಕ ವ್ಯವಹಾರವನ್ನು ಅಂದರೆ ತಗೊಳ್ಳೋದನ್ನು ಮಾಡ್ತೇವೆ, ಕೊಡುವಂಥ ಒಂದು ಪದ್ಧತಿ ಸಹ ಇಲ್ಲ. ಅದೇ ಥರದಲ್ಲಿ ಕದಿರು ಕಟ್ಟುವ ದಿವಸ ಸಹ ಅದೇ ಥರದ ಒಂದು ಪದ್ಧತಿ ಇದೆ. ಕದಿರು ತರುವಂಥದ್ದು ಅಂತ ಹೇಳಿದರೆ ಭೂಮಿಗೆ ತುಂಬ ಮನೆಗೆ ಒಂದು ದೊಡ್ಡ ಹಬ್ಬದ ಹಾಗೆ ಆಚರಿಸುವಂಥ ಪದ್ಧತಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಎಲ್ಲ ವರ್ಗದ ಜನರಲ್ಲೂ ಇದೆ. ಆ ಕದಿರು ತರೋದು ಅಂತ ಹೇಳಿದರೆ ಬರೀ ಕದಿರನ್ನು ಮಾತ್ರ ತರೋದಂತಲ್ಲ, ನಾವು ಬೆಳೆದಂತಹ ಒಳ್ಳೊಳ್ಳೆ ತರಕಾರಿಗಳನ್ನು ಸಹ ಆ ದಿವಸ ಪೂಜೆ ಮಾಡಿ ಒಂದು ಮೆರವಣಿಗೆ ಅನ್ನೋ ಒಂದು ಮನೆಯವರೆಲ್ಲ ಸೇರುವಿಕೆಯಿಂದ ಒಳಗೆ ತಂದು ಕಟ್ಟುವುದು ಇದ್ದ ಗಿಡಗಳಿಗೆಲ್ಲ ಕೊಡುವಂಥ ಒಂದು ಸಂಭ್ರಮದ ಒಂದು ಹಬ್ಬವಾಗಿ ಆಚರಣೆ ಮಾಡಿಕೊಂಡು ಬರ್ತಿರುವಂತಹ ಒಂದು ಪದ್ಧತಿಯಾಗಿದೆ. ಇದರ ಜೊತೆಗೆ ಬಹುಶಃ ಈ ಆಟಿ ತಿಂಗಳಿನಲ್ಲಿ ಹೆಚ್ಚಾಗಿ ಬಳಕೆ ಆಗುವಂಥ ಈ ಕಷಾಯ, ಇದು ಕೂಡ ಒಂದು ಕೃಷಿ ಸಂಸ್ಕೃತಿಯಾಗಿ ಉಳಿಕೆ ಆಗಿದೆಯಾ ಹೇಗೆ ಅಂತ ಅಂದರೆ, ಭತ್ತದ ಅದೇ ಆವಾಗ ಹೇಳಿದಾಗ ಇದೊಂದು ಉದ್ಯಮವಾಗಿ ಆವಾಗಿಂದನೇ ಇತ್ತು, ಅದನ್ನು ನಾವು ಇನ್ನೂ ಪರಿಗಣಿಸಲಿಲ್ಲ ಅಷ್ಟೇ ಹೊರತು ಉದ್ಯಮವೇ ಅದು. ಆಟಿ ತಿಂಗಳಲ್ಲಿರಲಿ, ಸುವರ್ಣ ತಿಂಗಳಲ್ಲಿರಲಿ, ಅಥವಾ ಕಾವೇರಿ ಸಂಕ್ರಮಣ ಇರಲಿ, ಇದರಲ್ಲೆಲ್ಲ ಒಂದೊಂದು ಪದ್ಧತಿಗಳನ್ನು ಅಥವಾ ಕೆಡ್ಡಸ ಅಂತ ಇರಲಿ, ಇದರಲ್ಲೆಲ್ಲ ಒಂದೊಂದು ಪದ್ಧತಿಗಳನ್ನು ನಾವು ಹಾಕ್ಕೊಂಡು ಬಂದಿದ್ದೇವೆ. ಈ ಆಟಿ ತಿಂಗಳಲ್ಲಿ ಮದ್ದಿನ ಕಷಾಯ ನಾವು ಕುಡಿಯೋದರ ಜೊತೆಗೆ ಭೂಮಿಗೆ ಮತ್ತು ಈ ಪೈರುಗಳಿಗೆ ರಕ್ಷಣೆಗೋಸ್ಕರ ಒಂದು ಕಲ್ಯಂಡೆ ಅಂತ ಹಾಕುವಂತಹ ಒಂದು ಪದ್ಧತಿ ಇದೆ. ಒಂದು 8-9-10 ಕೆಲವರು ಇನ್ನೂ ಜಾಸ್ತಿಯ ಮದ್ದಿನ ಕಡ್ಡಿಗಳನ್ನು ಎಲೆಗಳನ್ನು ವಿವಿಧ ಜಾತಿಯ ಎಲೆಗಳನ್ನೆಲ್ಲ ಇಟ್ಟು ಒಂದು ರೂಪ ಕೊಡ್ತಾರೆ, ಒಂದು ಬುಕೆಯ ರೂಪ ಕೊಡ್ತಾರೆ, ಹೂಗುಚ್ಛದ ರೂಪ ಕೊಟ್ಟು ಅದನ್ನು ಗದ್ದೆಯಲ್ಲಿ ಊರುವಂಥ ಒಂದು ಕೆಲಸ ಇದೆ. ಬೆಳ್ಳಂ ಬೆಳಗ್ಗೆ ಆಟಿ ಅಮಾವಾಸ್ಯ ದಿವಸ ಬೆಳ್ಳಂ ಬೆಳಗ್ಗೆ ಊರ್ತಾರೆ, ಅಥವಾ ಹಿಂದಿನ ದಿವಸ ಸಂಜೆಯು ಕತ್ತಲಾಗುವ ಹಾಕ್ತಾರೆ. ಇದು ಇದರಲ್ಲಿ ನೆಕ್ಕಿ, ಕಾಸರ್ಕ, ನೆಲ್ಲಿಯ ಒಂದು ಕೊಡಿ, ಮತ್ತು ಓಟೆ, ಈಂದು ಅಂತ ಬೈನೆ, ಈ ಥರ ಸುಮಾರು ಒಂದು 8-10 ರಾವು ಬಿಯದ್ದು ಅಂದರೆ ಭಾರಿ ಮುಖ್ಯವಾಗಿ ಹುಳ ಹುಪ್ಪಟೆಗಳನ್ನು ಅದು ಓಡಿಸುವಂಥ, ಅದು ಒಳ್ಳೆ ಖಾರ ಇದೆ ಅದರ ಎಲೆ. ಸೊ ಈ ಮಳೆಯ ನೀರು ಅದಕ್ಕೆ ಬಿದ್ದು ಅದು ಗದ್ದೆಗೆ ಹರಡಿ ಗದ್ದೆಯಲ್ಲೊಂದು ಲೇಯರ್ ಆಗಿ ಹುಳ ಹುಪ್ಪಟಗಳಿಗೆ ಅದು ವಿರೋಧಾಭಾಸವಾಗಿ ಹಾಕದೆ, ಜೊತೆಯಲ್ಲಿ ಕಲ್ಯಂಡೆ ಹಾಕೋದ್ರಿಂದ ಹಕ್ಕಿಗಳು ಇವುಗಳೆಲ್ಲ ಬಂದು ಅಲ್ಲಿ ಕೂತು ಗದ್ದೆಯಲ್ಲಿದ್ದಂತಹ ಹುಳ ಹುಪ್ಪಟಗಳನ್ನು ಹಿಡಿದು ಹಾಕುವಂತಹ ಒಂದು ಚರಿತ್ರೆ ಸಹ ಇದೆ. ಸೊ ಈ ಥರದಲ್ಲಿ ಒಂದು ಸಂಸ್ಕೃತಿಯ ಭಾಗವಾಗಿ ಮದ್ದು ಹಾಕುವಂಥದ್ದಂತ ಒಂದು ನಂಬಿಕೆಯು ಹೌದು, ಜೊತೆಯಲ್ಲಿ ಒಂದೊಂದು ಸಂರಕ್ಷಣೆ ಕೆಲಸ ಕೂಡ ಅದರಲ್ಲಿ ನಡೀತದೆ. ಅದೇ ಥರ ಕಾವೇರಿ ಸಂಕ್ರಮಣದ ಹೊತ್ತು 17-16 ಈ ಅವಧಿಯಲ್ಲಿ ಬರ್ತದೆ. ಆ ದಿವಸ ಅಂದರೆ ಎಲ್ಲ ದಿವಸ ನೀವು ಕೆಲಸ ಮಾಡಬೇಕು ಅಂತ ಹೇಳುವಂತಹ ಪದ್ಧತಿ ಕೃಷಿಯಲ್ಲಿ ಇಲ್ಲ. ಕೃಷಿ ಒಂದು ಇದರಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ವಾರಕ್ಕೊಂದು ರಜೆ ಅಥವಾ ಒಂದು ತಿಂಗಳಲ್ಲೊಂದು 2-3 ರಜೆ ಕನಿಷ್ಠ ಇದರಲ್ಲಿ ಬೇಕೇ ಅಂತ ಹೇಳುವಂತಹ ಪದ್ಧತಿ ಹಿಂದಿಂದ ನಡೆದಿತ್ತು. ಅದಕ್ಕೆ ಸಂಕ್ರಮಣ ದಿವಸ ಯಾವುದೇ ಕೆಲಸ ಮಾಡೋದಿಲ್ಲ, ಅಥವಾ ಉಳುಮೆ ಕೆಲಸ ಅಂಥದ್ದು ಸೋಮವಾರಗಳಲ್ಲಿ ಮಾಡದೇ ಇರುವಂತಹ ಒಂದು ವರ್ಗ ಸಹ ಇದೆ. ಆ ದಿವಸ ಅಂದರೆ ವಾರಕ್ಕೊಂದು ರಜೆ ಮಸ್ತ್ ಅಷ್ಟರಲ್ಲಿ ನಾವು ಹುಮ್ಮಸ್ಸುಗಳನ್ನು ಪಡ್ಕೊಳ್ಬೇಕು ಅಂತ. ಅದೇ ಥರ ಇನ್ನು ಸಂಸ್ಕೃತಿಯ ಇದರಲ್ಲಿ ಹೋದರೆ ಕೆಡ್ಡಸದ ಹೊತ್ತು, ಕೆಡ್ಡಸದ ವಸ್ತು ಭೂಮಿಗೆ ಏನು ಯಾವುದೇ ಇದನ್ನು ತಾಗಿಸ್ಕೊಳ್ಬಾರ್ದು, ಉಪಕರಣ ತಾಗಿಸಬಾರ್ದು, ಹಾಗೆಯೇ ನೀರು ಸಹ ಹಾಕಬಾರ್ದು ಅಂತೇಳಿ ಒಂದು 3 ದಿವಸಗಳಲ್ಲಿ, ಅದು ಒಂದು ಇದೆ. ಜೊತೆಗೆ ನಾವು ನಮ್ಮ ಹಲ್ಲು ಗಟ್ಟಿಯೆಲ್ಲ ಇರಲಿಕ್ಕೆ ಅಂತೇಳಿ ಹಾಕಿ ಹುರಿದ ಕಾಳುಗಳನ್ನು, ವಿವಿಧ ಕಾಳುಗಳನ್ನೆಲ್ಲ ಹುರಿದು ತಿನ್ನಲೇಬೇಕು ಅಂತ ಹೇಳುವಂಥದ್ದು, ಜೊತೆಗೆ ನುಗ್ಗೆ ಬದನೆಯ ಒಂದು ಪದಾರ್ಥ ಸೇವಿಸಬೇಕು ಅಂತ ಹೇಳುವಂಥ ಒಂದು ಸಂಸ್ಕೃತಿ ಕೂಡ ನಮ್ಮದಾಗಿ ಇದಿತ್ತು. ಇನ್ನು ವಿವಿಧ ಸಂದರ್ಭಗಳಲ್ಲಿ ಮುಖ್ಯವಾಗಿ ಕಾವೇರಿ ಸಂಕ್ರಮಣದಿಂದ ಶುರುವಾಗಿ ನವೆಂಬರ್ ತಿಂಗಳು ಬರುವಂತಹ ಜೋಕುಳ ಹುಣ್ಣಿಮೆ ಅಂತ ಹೇಳ್ತೇವೆ ಈ ಕಡೆಯಲ್ಲಿ, ಆ ಹುಣ್ಣಿಮೆ ತನಕ ಕಾವಲಿಯನ್ನು ಕೆಳಗಿಡ್ಲಿಕ್ಕಿಲ್ಲ, ಪ್ರತಿದಿನ ದೋಸೆ ಮಾಡಿ ತಿನ್ನುವಂತಹ ಸಂದರ್ಭ ಅಂತ ಹೇಳುವಂಥದ್ದು ಸಹ ಎಲ್ಲ ಬಂದಿರುವಂಥ ಒಂದು ಪದ್ಧತಿ ನಮ್ಮದಾಗಿದೆ. ಅಷ್ಟರ ಮಟ್ಟಿನಲ್ಲಿ ನಾವು ಆಹಾರದಲ್ಲಿ ಸ್ವಾವಲಂಬನೆ ಸಾಧಿಸಬೇಕು ಅಂತ ಹೇಳುವಂಥದ್ದು ಅದರ ಮೂಲ ಉದ್ದೇಶ ಆಗಿದೆ ಅಂತೇಳಿ ನನ್ನೊಂದು ಅಭಿಪ್ರಾಯ ಆಗಿದೆ. ಇತ್ತೀಚೆಗಂತೂ ಈ ಕೆಸರು ಗದ್ದೆ ಓಟಗಳಾಗ್ಬೋದು, ಸ್ಪರ್ಧೆಗಳಾಗ್ಬೋದು, ಅಥವಾ ಒಂದು ಕಂಬಳ ಆಗ್ಬೋದು, ಇಂಥದ್ದು ಕೂಡ ಬೇರೆ ರೂಪವನ್ನು ಪಡ್ಕೊಂಡು ಉಳ್ಕೊಂಡಿದೆ. ಮೂಲಭೂತವಾಗಿ ಅದು ಹೇಗಿತ್ತು ಅಂತ? ಮೂಲಭೂತವಾಗಿ ಅಂದರೆ ಗದ್ದೆಗೆ ಒಂದು ಸುತ್ತು ಬರುವುದೇ ನಮ್ಮ ಆರೋಗ್ಯದ ಒಂದು ಚಲನೆಯನ್ನು ಸೂಚಿಸ್ತದೆ. ಬರಿಕಾಲಿನಲ್ಲಿ ಮಣ್ಣಿನ ಗದ್ದೆಯ ಒಳ್ಳೆ ಮಣ್ಣಿನಲ್ಲಿ ನಡೆದಾಗ ನಮಗೆ ಒಂದು ಒಂದು ಹಿತವಾದ ಅನುಭವ ಆಗ್ತದೆ. ಅಥವಾ ಎರೆಹುಳದ ಮಣ್ಣು, ಇತರ ಇರುವೆಗಳ ಮಣ್ಣು ಇದನ್ನೆಲ್ಲ ಮುಟ್ಟುವಾಗ ನಮಗೆ ಒಂದು ಥರದ ಹಿತವಾದ ಅನುಭವ ಬರುವಂಥದ್ದು. ಇದು ಆರೋಗ್ಯದ ಹಿನ್ನೆಲೆಯಲ್ಲೂ ಈಗಿನ ಏನು ನಡಿಗೆ ಏನಂತ ಹೇಳ್ತೇವೆ, ಅಥವಾ ಈ ಕಂಬಳದಲ್ಲಿ ಓಟ ಇನ್ನೊಂದರಲ್ಲಿ ಇದಂತ ಹೇಳ್ತೇವೆ, ಅದೇ ಒಂದು ಇದಾಗ್ತದೆ. ಅಥವಾ ಕಂಡುಕೊಂಡ ಹಾಗೆ ನಮ್ಮ ಕೆಲವು ಸಂಸ್ಥೆಗಳು ಮಾಡ್ತಿರುವಂಥ ಇತ್ತೀಚಿನ ಕೆಸರು ಗದ್ದೆ ಆಟಗಳಲ್ಲೂ ಭಾಗವಹಿಸ್ತದೆ, ಅವರೇ ಹೇಳುವ ಹಾಗೆ ಅವರ ಮೈಕೈ ನೋವು ಇದರ ನೋವುಗಳೆಲ್ಲ ಈ ಒಂದು ಆಡಿದ ಮರದಿವಸ ಸ್ವಲ್ಪ ಜಾಸ್ತಿ ಇದ್ರು ಮತ್ತೆ ಇಡೀ ವರ್ಷದ ಅವಧಿಯಲ್ಲಿ ಅವರಿಗೆ ಒಂದು ಉಲ್ಲಾಸದ ಒಂದು ಇದನ್ನು ಕೊಟ್ಟ ಹಾಗೆ ಅವರು ಅದನ್ನು ತಿಳಿಸಿದ್ದು ಇದೆ. ಈಗ ನೀವು ಕೇಳಿದ ಹಾಗೇ ಒಂದು ಇದಿತ್ತೆ, ಈಗ ರೋಗ ಸಾಮಾನ್ಯ ರೋಗವನ್ನು ವಿಶೇಷ ಅಂತ ಪರಿಗಣಿಸಬೇಕು ಅಂತಿಲ್ಲ. ಯಾಕಂತೇಳಿದ್ರೆ ಒಂದು ನಂಬಿಕೆ ಈ ಹಿಂದಿಂದ ಬಂದದ್ದಿತ್ತು. ಈ ಸಿಡಿಲಿನ ಹೊಡೆತದಿಂದಾಗಿ ಸಾಮಾನ್ಯವಾಗಿ ಆಟಿ ತಿಂಗಳಲ್ಲಿ ನಟ್ಟಂತಹ ಪೈರುಗಳಿಗೆ ಕಣೆ ರೋಗ ಅಂತ ಒಂದು ಬರುವಂಥದ್ದು ವಿಶೇಷ ಆಗುತ್ತೆ. ಈ ಸಿಡಿಲು ವ್ಯವಸ್ಥೆ ಆಟಿಯಲ್ಲಿ ಬಂದರೆ ಮತ್ತು ಸೋಣದಲ್ಲಿ ಬಂದರೆ ಏನಾಗ್ತಂತೇಳಿ ಒಂದು ತುಳುವಿನ ಒಂದು ಗಾದೆ ಇದೆ, ಆಟಿ ಡಾಂಡ ಅಟ್ಟ ಪೊಲ್ಯು ಸೋಣಡಾಂಡ ಸೊಂಟ ಪೊಲ್ಯು ಅಂತ. ಅಂದರೆ ಇದರ ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಆಟಿ ತಿಂಗಳಲ್ಲಿ ಬಂದರೆ ಈ ಕಣೆ ರೋಗದಿಂದ ಆ ಮೂಲ ಒಂದು ತಳಿ ನಡೀತದೆ, ಆದರೆ ತುಂಬ ಹಿಳ್ಳೆಗಳು ಅದರಲ್ಲಿ ಹಿಡಿದು ಫುಲ್ಲು ತೆನೆ ಬರುತ್ತೆ. ಅದೇ ಸೋಣದಲ್ಲಿ ಆಗಲೇ ಅದು ತೆನೆ ಬಿಡಲಿಕ್ಕೆ ಇರುವಾಗುವಂಥ ಹಂತ ಆದ ಸಂದರ್ಭದಲ್ಲಿ ಬಂದರೆ ಇಡೀ ಪೈರು ನಾಶ ಆಗಿ ಹೋಗ್ತದೆ. ಆದ್ದರಿಂದ ಒಂದು ಆಟಿಡು ಅಟ್ಟಪಲ್ಯು ಸೋಣಡು ಸೊಂಟಪಲ್ಯು ಅಂತ ಹೇಳುವಂಥ ಒಂದು ಗಾದೆಯನ್ನು ಈ ಹಿಂದಿಯಿಂದ ಜನರು ಆಡ್ತಾ ಇರುವಂಥದ್ದು. ಬಹುಶಃ ಇನ್ನೊಂದು ವಿಚಾರ, ಈಗ ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಹಾಡುವಂತಹ ಜನಪದ ಹಾಡುಗಳು, ಈಗ ನಟ್ಟಿ ನೆಟ್ಟಿ ಹಾಡು ಅಂತ ಹೇಳ್ತೀವಿ, ಆಮೇಲೆ ಭತ್ತ ಕುಟ್ಟುವಂತಹ ಹಾಡು ಅಂತ ಹೇಳ್ತೀವಿ, ಇಂಥದ್ದು ಕೂಡ ಒಂದು ಸಂಸ್ಕೃತಿಯ ಭಾಗವಾಗಿ ಉಳ್ಕೊಂಡಿದೆ ಅಂತ? ಇದು ಪೂರ್ಣ ಸರಿಯೇ. ಯಾಕಂತ ಹೇಳಿದ್ರೆ ನಮಗೆ ಗೊತ್ತಾಗ್ತದೆ, ನಾವೇನಾದರೂ ಹಾಡು ಮೆಲೋಡಿಯಾಗಿ ಅಂದರೆ ಮೃದುವಾದ ಒಂದು ಸೌಂಡ್ನಲ್ಲಿ ನಾವು ಹಾಕಿದರೆ ನಮಗೆ ಒಂದು ಉತ್ತೇಜನ ಬರ್ತದೆ. ಅದೇ ಥರ ಕೆಲಸ ಇಷ್ಟು ಕಷ್ಟದ ಬಗ್ಗೆ ಮಾಡುವಂತಹ ಕೆಲಸದಲ್ಲಿ ಆ ನಾಟಿ ಎಷ್ಟು ಸ್ಪೀಡ್ ಹೋಗ್ತದಂತ ಹೇಳಿದ್ರೆ ನಾವು ಅದನ್ನು ನೋಡಿದ್ದೇವೆ. ದಿಮಿಸೆಲ್ಲ ಹಾಡು ಇರ್ಬೋದು ಅಥವಾ ಇತರ ಕೆಲವು ರಾವ್ ಕೊರಂಗು ಅಂತ ಹೇಳುವಂಥ ಆ ಹಾಡುಗಳಿರ್ಬೋದು, ಇದು ಮಾಡುವಾಗ ಆ ನಾಟಿ ಎಷ್ಟು ಫಾಸ್ಟಾಗಿ ಮಾಡಿ ಮುಗಿಸ್ತಾರೆ ಅಂತ ಹೇಳಿದ್ರೆ ಅವಾಗ ಆಯಾಸದ ಒಂದು ಗುಣವೇ ಗೊತ್ತಾಗೋದಿಲ್ಲ. ಎಷ್ಟು ಬೇಗ ಗದ್ದೆ ದೊಡ್ಡ ಗದ್ದೆಗಳು ಬೇಗ ಬೇಗ ನಟ್ಟು ಆಗುವಂತಹ ಒಂದು ಇದಿದೆ, ಒಳ್ಳೆ ಬೆಳೆ ಬರ್ತದೆ ಅಂತ ಹೇಳುವ ನಂಬಿಕೆ, ಜೊತೆಗೆ ಒಂದು ಹಿಸ್ಟ್ರಿ ಒಂದು ಬಾಯಿಂದ ಇನ್ನೊಂದು ಬಾಯಿಗೆ ಅಲಿಖಿತವಾಗಿ ಹೋಗ್ತಿರುವಂತಹ ಆ ಇದುಗಳು ಸಾಕಷ್ಟು ಇದೆ. ಪಾಡ್ದನಗಳು, ಸಂಧಿ ಪಾಡ್ದನಗಳು, ಹಲವಾರು ಕಥೆಗಳು, ಇದೆಲ್ಲವನ್ನು ನೋವನ್ನು ಮರೆಸಿ ನಮ್ಮ ಕೆಲಸವನ್ನು ಉತ್ತೇಜಿಸುವಂತಹ ಹಲವಾರು ಚಟುವಟಿಕೆಗಳು ಭತ್ತದ ಕೃಷಿ ಸಂಸ್ಕೃತಿಯಲ್ಲಿ ಅಡಗಿಕೊಂಡಿದೆ. ಬಹುಶಃ ಭತ್ತವನ್ನು ಎಲ್ಲಿಯೋ ಬೆಳೆದು ನಾವು ತಕೊಂಡ್ಬಂದು ಅಕ್ಕಿಯನ್ನು ಖರೀದಿ ಮಾಡಿ ತಕೊಂಡು ಬಂದಾಗ ಈ ಸುಖ ಯಾವುದು ಸಿಗುವುದಿಲ್ಲ ಅಂತ? ಹೌದು, ಇದು ಸ್ವತಃ ನಮ್ಮ ಅಕ್ಕಿಯನ್ನು ನಾವು ಬೆಳೆದು ನಾವು ತಿಂದಾಗ ಮಾತ್ರ ನಮಗೆ ಅದರ ಮಹತ್ವ ಅರಿವಾಗ್ತದೆ. ಇಲ್ಲದ್ರೆ ಅದು ಬರೀ ಅಕ್ಕಿ ಅಂತ ಮಾತ್ರ ಇರ್ತದೆ. ಇದರಲ್ಲಿ ಆದರೆ ನಾವು ಯಾವ ವೈವಿಧ್ಯದ ಯಾವ ಒಂದು ರುಚಿಯ ಅಕ್ಕಿ ಮತ್ತು ಏನು ತಿಂಡಿಯನ್ನು ನಾವು ಮಾಡಬೇಕು, ಎಷ್ಟು ಅವಧಿಗೆ ನಾವು ಅದನ್ನು ಉಳಿಸ್ಕೊಳ್ಬೋದು, ಇದು ಅಟ್ಟದಲ್ಲಿ ವರ್ಷಪೂರ್ತಿ ಮುಡಿ ಅಕ್ಕಿ ಇಡುವಂಥದ್ದಾಗಲಿ ಅಥವಾ ಅಟ್ಟದ ಸುತ್ತ ನಮ್ಮ ಗದ್ದೆಯಲ್ಲೇ ಬೆಳೆದಂತಹ ಸೌತೆಕಾಯನ್ನು ಇಟ್ಕೊಳ್ಳೋದಾಗಲಿ, ಅದನ್ನು ಒಂದು ನಾಲ್ಕು ತುಂಡು ಬೆಲ್ಲ ಹಾಕಿ ಹೆರೆದು ತಿಂದರೆ ಆಗುವಂತಹ ಒಂದು ಶಕ್ತಿಯ ಸಂಚಯ ಏನಿರ್ತದೆ ಅದನ್ನು ಅನುಭವಿಸಿ ಗೊತ್ತೇ ಹೊರತು ನಾವು ಅದನ್ನು ಶಬ್ದದಲ್ಲಿ ಹಿಡಿದ್ರೂ ಕಷ್ಟ. ಅದಕ್ಕೆ ಪರ್ಯಾಯದ ಉತ್ತರಗಳು ನಮ್ಮ ಹತ್ರ ಈಗ ಸದ್ಯಕ್ಕೆ ಇಲ್ಲ. ಅಷ್ಟರ ಮಟ್ಟಿನಲ್ಲಿ ನಾವು ತೊಡಗಿಸಿಕೊಂಡಾಗ ಒಂದು ಈ ಕೃಷಿಯಲ್ಲಿ ಲಾಭ ಆಗ್ತದೆ ಅಂತ ಹೇಳುವಂಥದ್ದು. ಬಹಳ ಸಂತೋಷ ಪರಮೇಶ್ವರ ರಾವ್ ಅವರೇ. ಭತ್ತದ ಕೃಷಿ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿ ನೆಲ, ಜಲ, ಆಹಾರ ಮತ್ತು ಆರೋಗ್ಯದ ಒಂದು ಕಾಪಾಡುವಂತಹದ್ದು ಯಾವ ರೀತಿ ಸಾಧ್ಯ ಆಗ್ತದೆ, ಇದನ್ನು ಯಾವ ನಿಟ್ಟಿನಲ್ಲಿ ನಾವು ಮುಂದುವರಿಸಬೇಕು, ಇದರ ಒಂದು ಅಗತ್ಯ ಏನು ಎನ್ನುವುದರ ಬಗ್ಗೆಯೂ ಕೂಡ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಭತ್ತದ ಕೃಷಿ ಸಂಸ್ಕೃತಿ ಈ ವಿಚಾರದ ಕುರಿತು ಬೆಳ್ತಂಗಡಿಯ ಬಿಕೆ ಪರಮೇಶ್ವರ ರಾವ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈಗ ಕೃಷಿ ಮಾಹಿತಿ ಕೇಳೋಣ.

ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को संबल पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी ರೈತ ಮಿತ್ರರೇ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹಳೆ ಅಡಿಕೆ ಕ್ವಿಂಟಾಲ್ಗೆ 51,000 ರೂಪಾಯಿ ಹೊಸ ಅಡಿಕೆ 40,000 ರೂಪಾಯಿ ಕೋಕಾ ಕ್ವಿಂಟಾಲ್ಗೆ 20,000 ರೂಪಾಯಿ ಸ್ಥಳೀಯ ಮಿಲ್ಲಿಂಗಿನ ಕೊಬ್ಬರಿ ಕ್ವಿಂಟಾಲ್ಗೆ 7,000 ರೂಪಾಯಿ ಒಂದನೇ ವರ್ಗದ ತೆಂಗಿನಕಾಯಿ 1,000 18,000 ರೂಪಾಯಿ ಎರಡನೇ ವರ್ಗದ 1,000 10,000 ರೂಪಾಯಿ ಸ್ಥಳೀಯ ಗಿರಣಿಯ ಬೆಳ್ತಿಗೆ ಅಕ್ಕಿ ಕ್ವಿಂಟಲ್ಗೆ 2,100 2,750 ರೂಪಾಯಿ ಕಟ್ ಸಾಂಬಾರ್ ಕ್ವಿಂಟಲ್ಗೆ 2,200 2,850 ರೂಪಾಯಿ ಐಆರ್ಎಟ್ ಕ್ವಿಂಟಲ್ಗೆ 2,800 2,850 ರೂಪಾಯಿ ಆಮದು ಭತ್ತ ಕ್ವಿಂಟಲ್ಗೆ 1,750 ರೂಪಾಯಿ ಆಮದು ಬೆಲ್ಲ ಹಳದಿ ಕ್ವಿಂಟಲ್ಗೆ 3,650 ರೂಪಾಯಿ ಕೆಂಪು ಬೆಲ್ಲ 3,450 ರೂಪಾಯಿ ಕಪ್ಪು ಬೆಲ್ಲ 3,550 ರೂಪಾಯಿ ಆಮದು ಮೆಣಸು ಕ್ವಿಂಟಲ್ಗೆ 15,000 ರೂಪಾಯಿ ಕಾಳುಮೆಣಸು 38,000 ರೂಪಾಯಿ ಕಚ್ಚಾ ಗೇರು ಬೀಜ ಕ್ವಿಂಟಲ್ಗೆ 8,500 ರೂಪಾಯಿ ಮೈಸೂರು ಬಾಳೆ 1,300 ರೂಪಾಯಿ ಸ್ಥಳೀಯ ಕದಳಿ ಕ್ವಿಂಟಲ್ಗೆ 1,800 ರೂಪಾಯಿ ಗಾಳಿ 1,300 ರೂಪಾಯಿ ನೇಂದ್ರ ಬಾಳೆ 3,000 ರೂಪಾಯಿ ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಈಗ ಕೃಷಿ ಮಾಹಿತಿ ಕೇಳೋಣ ತೆಂಗಿನ ಬೆಳೆಗೆ ವರ್ಷವಿಡೀ ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ ಪೋಷಕಾಂಶಗಳನ್ನು ತೆಂಗಿನ ಗಿಡವನ್ನು ನೆಟ್ಟ ಮೊದಲನೇ ವರ್ಷದಿಂದಲೇ ಕೊಡುವುದರಿಂದ ಗಿಡದ ಸರ್ವತೋಮುಖ ಬೆಳವಣಿಗೆಯ ಜೊತೆಗೆ ಬೇಗನೆ ಹೂ ಬಿಡುವಂತಹದ್ದು ಮತ್ತು ಹೆಚ್ಚಿನ ಇಳುವರಿಯನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ ತೆಂಗಿನ ಸಸಿಗಳಿಗೆ ನೆಟ್ಟ 3-4 ತನಕ ಯಾವುದೇ ಗೊಬ್ಬರದ ಅವಶ್ಯಕತೆ ಇರುವುದಿಲ್ಲ ಮೊದಲ ಹಂತದ ಗೊಬ್ಬರವನ್ನು ಗಿಡವನ್ನು ನೆಟ್ಟ 3 ನಂತರ ಕೊಟ್ಟರೆ ಸಾಕಾಗ್ತದೆ 2 ಸಸಿಗಳಿಗೆ ಪ್ರಾಯದ ಗಿಡಗಳಿಗೆ ನಮೂದಿಸಿದ ಪೋಷಕಾಂಶದ 1/3 ಇದನ್ನು 2 ಅಂದರೆ ಮೇ ಜೂನ್ ತಿಂಗಳಿನಲ್ಲಿ ಹಾಗೂ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಕೊಡಬೇಕಾಗ್ತದೆ 3 ಸಸಿಗಳಿಗೆ ಇದರ 2 ಅಥವಾ ಪೂರ್ತಿ ಬೆಳೆದ ಗಿಡಗಳಿಗೆ ಕೊಡಬೇಕಾಗಿರುವಂತಹ ಪೋಷಕಾಂಶದ 2/3 ಪೋಷಕಾಂಶವನ್ನು ಕೊಡಬೇಕು ಇದನ್ನು ಕೂಡ 2 ಕಂತುಗಳಲ್ಲಿ ಕೊಟ್ಟರೆ ಒಳ್ಳೆಯದು ಪ್ರಾಯಕ್ಕೆ ಬಂದ ಗಿಡಗಳಿಗೆ 1/2 ಸಾರಜನಕ 322 ಗ್ರಾಂನಷ್ಟು ರಂಜಕ ಹಾಗೂ 1.2 ಪೊಟ್ಯಾಷನ್ನು ಕೊಡಬೇಕಾಗಿದೆ ರಾಸಾಯನಿಕ ಗೊಬ್ಬರಗಳಾದ ಯೂರಿಯಾ ರಾಕ್ ಫಾಸ್ಪೇಟ್ ಹಾಗೂ ಮ್ಯೂರೇಟ್ ಆಫ್ ಪೊಟ್ಯಾಷ್ ಈ ಗೊಬ್ಬರಗಳ ಮಿಶ್ರಣಗಳನ್ನು ಪೋಷಕಾಂಶಗಳ ಪ್ರಮಾಣವನ್ನು ಒದಗಿಸುವುದಕ್ಕೆ ಉಪಯೋಗಿಸಬಹುದು ಜಂಬಿಟ್ಟಿಗೆ ಮಣ್ಣು ಮತ್ತು ಆಮ್ಲೀಯ ಮಣ್ಣಿನಲ್ಲಿ ಮುಸ್ಸೋರಿಫಾಸನ್ನು ರಂಜಕದ ಮೂಲಾಧಾರವಾಗಿ ಉಪಯೋಗಿಸಬಹುದು ರಾಸಾಯನಿಕ ಗೊಬ್ಬರವನ್ನು 2 ಕೊಡುವಂತಹದ್ದು ಒಳ್ಳೆಯದು ಗಿಡದ ಬುಡದಿಂದ ಸುಮಾರು 2 ಸುತ್ತಲಿನ ಜಾಗದಲ್ಲಿ ಗೊಬ್ಬರವನ್ನು ಚಿಮುಕಿಸಿ ಗುದ್ದಲಿಯಿಂದ ಸಣ್ಣಗೆ ಕೊಚ್ಚಿ ಮಣ್ಣಿನ ಒಳಗಡೆ ಸೇರಿಸಬೇಕು ಇನ್ನುಳಿದ 2 ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೊಡಬೇಕು ಆಗ ಗಿಡದ ಬುಡದಿಂದ 2 ತ್ಯಾಜ್ಯದ ಜಾಗದಲ್ಲಿ ಸುಮಾರು 25 ಆಳವಾಗಿ ಮಣ್ಣನ್ನು ಅಗೆದು ಅದರಲ್ಲಿ 50 ಹಸಿರೆಲೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಇಲ್ಲವೇ ಜೈವಿಕ ಗೊಬ್ಬರವನ್ನು ಹಾಕಿ ಉಳಿದ ರಾಸಾಯನಿಕ ಗೊಬ್ಬರವನ್ನು ಅದರ ಮೇಲೆ ಚಿಮುಕಿಸಿ ತೆಳ್ಳಗೆ ಮಣ್ಣಿನಿಂದ ಮುಚ್ಚಬೇಕಾಗ್ತದೆ ಫಸಲು ಬರ್ತಾ ಇರುವಂತಹ ಗಿಡಗಳಿಗೆ 1 ಯೂರಿಯಾ 1.5 ಮುಸ್ಸೋರಿಫಾಸ್

ಶರವು ಬಾಲಂಭಟ್ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಿವಿಧ ಹಲಸಿನ ಪ್ರದರ್ಶನ ಮತ್ತು ಮಾರಾಟ, ವಿವಿಧ ಖಾದ್ಯಗಳು ಮತ್ತು ಉತ್ಪನ್ನಗಳು, ಹಲಸಿನ ಗಿಡಗಳ ಮಾರಾಟಕ್ಕೆ